ಚಂದ್ರಣ್ಣಿದ್ದೆ ನಾಯಲ್ಲಿ ಹೋಗ್ಲಪ್ಪ ನಮ್ಮ ಊರ್ ಬಿಟ್ಬಿಟ್ಟು ಇಲ್ಲೇ ಇದ್ರೆ ನಾ ಯಾಕಂತ ಕೇಳಲಿ ಅಂದ್ರೆ ನಿನ್ ಕಣ್ಣಿಗೆ ಬೀಳಲಿಲ್ಲ ಅಂದ್ರೆ ನಾನು ಊರಿಂದ ಬಿಟ್ಬಿಟ್ಟಿದೀನಿ ಅಂತ ಬಿಡು ಅದ್ ಯಾಕೆ ಗದರ್ದಯ್ಯ ಬೊಳಗ್ ಮಾತಾಡ ಕಮಲಕ್ಕ ಹಟ್ಟಿ ನೀಚಿಗೆ ಕಡೆಯಲ್ಲೋ ಯಾರ ಬಂದಿರ್ಬೇಕು ನೋಡು ಹೊಟ್ಟೆ ಒಳಗೆ ಕಮಲಕ್ಕ ಓಹೋ ಏನವ ಸದ್ ಕೇಳ್ತಿದಂಗೆ ದಡಕ್ಕನ್ ಬಂದ್ಬಿಟ್ಟ ನಾನೇ ನಿಮ್ ದನಿ ಕೇಳ್ಬಿಟ್ಟು ಈಚೆಗ್ ಬರ್ತಾ ಇದ್ದೆ ಅಷ್ಟೇ ನೀ ಕರ್ದೆ ಮನೆಗ್ ನೆಂಟ್ರು ಬಂದವ್ರೆ ಅವ್ರ ಜೊತೆ ಒಳಗೆ ಕುಂತಿದ್ದೆ ನೆಂಟ್ರು ನಾನು ಮಹಿಳಾ ದಿನಾಚರಣೆಗೆ ಬಸವನಗಿರಿ ಆಡಿಗೆ ಹೋಗಿದ್ದೆ ಗೊತ್ತಾ ಯಗಡದೇವನ್ ಕೋಟೆ ಹತ್ರ ಅಲ್ಲಿ ನನ್ಗೆ ಇಬ್ರು ಫ್ರೆಂಡ್ ಆದ್ರು ಫ್ರೆಂಡ್ ಆದ್ಮೇಲೆ ಮುಂದೆ ಏನಪ್ಪ ನೆಂಟ್ರೆ ತಾನೇ ಅವರು ಚಿಕ್ಕಮ್ಮಣ್ಣಿ ಅಂತ ಇವ್ರು ಭಾಗ್ಯಮ್ಮ ಅಂತ ಅವರು ನಮಸ್ಕಾರ ಕಣ್ರವ ನಮಸ್ಕಾರ ಕಣ್ರಣ ಅಲ್ಲ ಕಣ್ರವ ಈಗ ನಮ್ ಕಮಲ ಕೆಲ್ ಸಿಗ್ದ ನಿಮ್ಗೆ ಮಹಿಳಾ ದಿನಾಚರಣೆ ಏನ್ ಭಾಷಣ ಬಿಗಿಯಾಗ ಬಂದಿಲ್ಲ ಕಾಣಿ ಭಾಷಣ ಏನ್ ಬಿಗಿನಿಲ್ಲ ಅವರು ಬಂದ್ರು ನಮ್ ಮಹಿಳೆಯರು ನೋಡ್ಬೇಕು ಅಂತ ನಾವೇನ್ ಮಾಡ್ದು ಫ್ರೆಂಡ್ ಮಾಡ್ಕೊಂಡು ಈಗ ಅವರು ನಮ್ ಮನೆಗೆ ಬನ್ನಿ ಒಂದಿವಸ ಅನ್ಕೊಂಡು ಅಂದ್ರು ಅದಕ್ಕೆ ಬಂದಿವಿ ಈಗ ಹೆಂಗು ಬರಾಕ್ ಬಂದ್ಬಿಟ್ಟಿದ್ದಾರೆ ಕಮಲಕ್ಕ ಅದ್ ಯಾತಿಗೆ ಕರೆದಿದ್ದಾಳ ಗೊತ್ತಿಲ್ಲ ಈಗ ಒಂದ್ ಎರಡ್ ದಿನ ಬಿಟ್ಕೊಂಡು ನಮ್ಮ ಊರ್ ಲಾಭ ಅದೇ ಮುಗಿಸ್ಕೊಂಡೆ ಹೋಗಿ ಆಯ್ತು ಹಾಕಿ ಏನ್ ಮಾಡ್ಕೊಂಡೆ ಹೋಗವ ಸರಿಯಾಗಿ ಹೇಳಿದ್ರೆ ಬಿಡವ್ವ ಅದೇನೋ ಒಂದ್ ಗಾದೆ ಅದೆ ಅನುಕ್ ಮುಖ ಹಬ್ಬ ಮಾಡ್ತದೆ ಕಾಯ್ಕೊಂಡಿರ ಮಾರಮ್ಮ ಅಂತ ಹಂಗೆ ನಿನ್ಗೂ ಅದೇ ಬೇಕಾಗಿತ್ತು ಸುಮ್ಗಿರಪ್ಪ ಪಾಪ ಓ ಏನೋ ಆಡಿ ಅಂತ ಬಂದ ಯಾವ ಊರ ಆಡ್ಯವ ನಿಮ್ದು ನಾವೊಂದು ಬಸವನಗಿರಿ ಆಡಿ ಕಂಡ್ರಣ ಎಲ್ ಬಂದದ ಅದು ಅದು ಎಚ್ ಡಿ ಕೋಟೆ ತಾಲೂಕು ಸರಿ ಈಗ ನಮ್ ಕಮಲಕ್ಕ ಬಹಳ ಒಳ್ಳೆ ಬಾ ಆಯ್ತಾ ಅವಳು ನಿಮ್ಮನ್ನ ಕರ್ಕೊಂಡ್ ಬಂದಳೆ ಅಂದ್ರೆ ನಿಮ್ ಒಳ್ಳೆಯವರೇ ಆಗಿರ್ತಾರೆ ಈಗ ಅಲ್ಲೇ ಏನೇನ್ ಮಾಡ್ತೀರಿ ಆಡಿನಲ್ಲಿ ಕೂಲಿ ಇದ್ದಾಗ ಕೂಲಿಗೆ ಹೋಯ್ತೀವಿ ಜಮೀನ್ ಅದ ಜಮೀನ್ ಕೆಲಸ ಮಾಡ್ಕೋತೀವಿ ಅಲ್ಲಿ ನಾವು ರಾಗಿ ಜೋಳ ಹತ್ತಿ ಇಂಥವನ್ನ ಬೆಳೆದು ಹೆಂಗೆ ಜೀವನ ಸಾಕೊಂಡು ಹೋಯ್ತಾ ಅಮಿ ಸ್ವಂತ ಜಮೀನ್ ಇದ್ದವ ಸ್ವಂತ ಜಮೀನ್ ಭಾಗ್ಯವ ನಿಮ್ಗ ಸ್ವಂತ ಜಮೀನೆ ಬೋರ್ವೆಲ್ ಇದ್ದದ ಬೋರ್ವೆಲ್ ಅದ ಸರಿ ಈಗ ನಮ್ಮೂರ್ಗೆ ಬಂದಿದಾರೆ ನಮ್ ಈಗ ರಾಜಣ್ಣ ಹೇಳದ್ನಲ್ಲ ಈ ನಮ್ಮೂರ್ ಗ್ರಾಮ ದೇವತಾ ಹಬ್ಬ ಮಾಡೋದಿಲ್ವಾ ನಿಮ್ಮೂರಲ್ಲೂ ಮಾಡದಾರ ಇಲ್ವಾ ಮಾರಮ್ಮನ ಬುವ ಈಗ ಆಯ್ತವ ಬಸಪ್ಪನವ್ರದ್ದು ಜಾತ್ರ ಆಯ್ತು ಕಣ್ಣ ಎಲ್ಲಿ ಅಲ್ಲಿಯೇ ಅಲ್ಲೇ ಅದ ಕಣ್ಣ ಕಾಡೊಳಗ ಅದನ್ನ ಜಾತ್ರ ಮಾಡ್ದು ಕಮಲಕ್ಕ ಆಗ್ಲಿ ಅಲ್ಲಿಗೆ ಕರೀಲಿ ಅಂತ ಇವನೇ ಮುಂಚಿತ ಸುಮ್ನಿರಪ್ಪ ಈಗ ತಕ ಸರಿ ಸರಿಯಾಗಿ ಅದಕ್ಕೆ ಅದಕ್ಕೆ ಇರಬಾ ಬಸಿಯ ಕಮಲಕ್ಕ ಪರಿಚಯ ಮಾಡ್ಕೊಂಡ್ ಬಂದದ್ ಲೇಟ್ ಆಗೋಯ್ತು ಈಗ ರಾಜಣ್ಣ ನೋಡಪ್ಪ ಈಗ ನಮ್ಮೂರ್ನ ಹಬ್ಬಕ್ಕೂ ಅವ್ರೂರ್ನ ಹಬ್ಬಕ್ಕೂ ವ್ಯತ್ಯಾಸ ಇರ್ತದೆ ಅಲ್ವಪ್ಪ ಈಗ ನಾವು ಹಬ್ಬ ಮಾಡ್ದಂಗ ಅವ್ರು ಮಾಡೋದಿಲ್ಲ ಅದಕ್ಕೆ ನಾನು ಕೇಳ್ಕೊಳ್ತೀನಿ ಮೂಗ್ ಒಳ್ಳೆ ಹಳ್ಳಸ್ಕೊಂಡಮ್ಮ ನೀನು ಒಳ್ಳೆ ರೇಗ್ತಿದ್ರೆ ಅದೇನು ಕಿಮಿಗ್ ಬಿಡ್ದಂಗ ಆಯ್ತದೆ ಹೊಸಿ ಮೆಲ್ಲಗ್ ಮಾತಾಡು ಈ ಮಾರಿಯ ಬಿಟ್ಟಿ ತಮಟ ಅಷ್ಟು ಜೋರ ಹೊಡಿತಿದ್ದೆ ಯಾವಾಗ ತಿಂತಿ ಏನು ಆಗಲ್ಲ ಅಲ್ಲ ಕಯ ಅದು ನಾದ ಕಯ ಅದೇ ಸಬ್ದುವಾ ನಾದ ನಾದ ಇಲ್ವಾ ಅಯ್ಯೋ ಬುಡಪ್ಪ ನಾದ ಇದ್ದಿದ್ರೆ ನೀ ಯಾಕೆ ಇಲ್ಲಿ ಇರ್ತದ ನೀ ಅಮೆರಿಕಾದಲ್ಲಿ ಇದ್ದಿದ್ದೆ ಕಣ ಏನಾರ ಹಿಂದೂಸ್ತಾನಿಯೋ ಮುಂದೂಸ್ತಾನಿಯೋ ಕರ್ನಾಟಕವೋ ಏನ ಕಲ್ತ್ಕೊಂಡು ಅದಕ್ಕೆ ಏನೇನ್ ಬೆಳೆ ಬೆಳೆದವ್ರೆ ಆಮೇಲೆ ಆನೆ ಅಂದಿ ಕಟ ಎಷ್ಟೊಂದು ಮಾತಾಡಿದ್ರು ಅದೆಲ್ಲ ನೀವು ಹೊಸಿ ಕೇಳಿಸ್ಕೊಳ್ಳಿ ಅದಕ್ಕೆ ಯಾಕವ ನಾನು ಶುರು ಮಾಡ್ತಾ ಇದ್ದಂಗೆ ಇಮ್ಮ ಬಾಯಿ ಹಾಕ್ದ ಅದಕ್ಕೆ ಈಗ ಬಸಪ್ಪನ ಹಬ್ಬ ಮಾಡಿಲ್ವವ ಇವರೆಲ್ಲ ಕಾಡೊಳಗದೆ ಅದು ಇವರು ಆಡಿರೋಲ್ವ ಜನ ವಾಸ ಮಾಡೋದು ಕಾಡೊಳಗ ಈ ಕಾಡಲ್ಲಿ ಭಯ ಆಗೋದಿಲ್ವ ನಿಮ್ಗ ಭಯ ಆಗದೆ ಇರ್ತದಣ ನಮ್ಗಂತೂ ಹಗಲು ರಾತ್ರಿ ಅಲ್ಲಿ ನಿದ್ಗೆಟ್ಕೊಂಡು ಒಂದ್ ಬೆಳ ತಾಗಿಯ ಗಂಟ ನಮ್ಗೆ ಎಷ್ಟೊಂದ್ ಕಷ್ಟ ಆಯ್ತದ ಆದ್ರೂ ನಾವ್ ಚಲ ಬಿಡ್ದನೆ ಬೆಳ ಹಾಕ್ತೀವಿ ಆದಷ್ಟು ಬರ್ಲಿ ಭೂಮಿ ತಾಯಿ ಎಷ್ಟು ಕೊಡ್ತಾಳ ಅಷ್ಟ ನಾವು ಬೆಳ ತಕ್ಕೊಣವ್ ಅಂತ ಮಾಡ್ತೀವಿ ಕಂಡ್ರ ನಾವ್ ವ್ಯವಸಾಯ ಬಿಡಲ್ಲ ಕಂಡ್ರ ಅಲ್ಲಕವ ಈಗ ನಮ್ಮ ಪೇಪರ್ನಾಗ ಟಿವಿನಾಗ ಆಮೇಲೆ ರೇಡಿಯೋನಾಗ ಕೇಳ್ತಾ ಇರ್ತೀವಿ ಆ ಚಿರತೆ ಬಂದ್ಬಿಡ್ತಂತೆ ಆ ಊರ್ಗ ಈ ಊರ್ಗ ಜನ ಏನ್ ದಿಕ್ಕಾಪಾಲ ಓಡ್ತಾವ್ರ ಅಂತ ಈ ಅದು ನಮ್ಮ ಸಿಟಿ ಜನಕ್ಕೆ ಏನೋ ಚಿರತೆ ಎಲ್ಲೋ 10 ಕಿಲೋಮೀಟರ್ ದೂರದಲ್ಲಿ ಅದೇ ಅಂತಂದ್ರೆ ಇಲ್ಲೇ ಹಂಚ್ಕೊತಿರ್ತಾರೆ ಅಲ್ಲ ಆನ ಜಿಂಕ ಹುಲಿ ಅಲ್ವ ಅದೆಲ್ಲ ಅದ ದಂಡ ಇರ್ತದ ಅದೇನ್ ಬಯಗಿ ಆಗದಿಲ್ಲ ನಿಂತಿರ್ತೀವಿ ನಾವು ಅಲ್ಲ ಆಗಲ್ವೇ ಏನು ಮಾಡಲ್ವೇ ಆನೆ ಅಲ್ಲ ಕಮಲಕ್ಕ ನಾನು ಕೇಳ್ಪಟ್ಟಿವ್ನಿ ಏನು ಅಂತಂದ್ರೆ ಆನ ಅದೆಲ್ಲೋ ಅದೇ ಅಂತಂದ್ರೆ ಆನೆ ಅದ ಅನ್ನೋದು ಇವ್ರಿಗೆ ಗೊತ್ತಾಗ್ಬಿಡ್ತದೆ ವಾಸನೆ ಅದೇನ್ ವಾಸನೆ ಕಮಲಕ್ಕ ಅದು ಚುಂಗ್ ಅಂತ ವಾಸನೆ ಬರ್ತದ ಅದಿಷ್ಟು ಕಿಲೋಮೀಟರ್ ಅಂತಲೇ ಚುಂಗ್ ಅಂತ ವಾಸನೆ ಬರ್ತದ ಆಗ ನಮ್ಗ ಓ ಇಲ್ಲ ಆನ ಬತ್ತ ಅದ ಅಂತ ನಮ್ಗ ಅದ್ರ ವಾಸನೆ ಗೊತ್ತಾಯ್ತದ ನಾವ್ ಕಾಡ್ ತಿರ್ಗಿ ಗೊತ್ತಿರ್ತದಲ್ವಾ ಅದಕ್ಕ ಕಂಡ್ರಕಂಗ ಅಂತದ ನಮ್ಗ ವಾಸನೆ ಬಂದಾಗ ಗೊತ್ತಾಯ್ತದ ಈಗ ಆನಗಳಿಗೂ ಅಷ್ಟೇ ನಮ್ಮ ವಾಸನೆ ಅವ್ಕ ಗೊತ್ತಾಯ್ತದ ಮುನ್ಸರ್ ಅವ್ರ ಇಲ್ಲಿ ಅಂತ ಈ ನಾಯಿಗಳು ಏನ್ ಮಾಡ್ತಾವ ಬೊಗಳ್ತಾವ ಆನ ಬಂದಾಗ ಅದು ಏನಾರು ಸದ್ದು ಎಷ್ಟೇ ದೂರದಲ್ಲಿ ಅವು ವಾಸನೆ ಬಿದ್ದಾಗ ಅವು ಬೊಗಳ್ತಾವ ಆಗ ನಾವು ಎಚ್ಚರಾಗಿ ಈಚಕ್ ಬಂದು ನೋಡ್ತೀವಿ ಏನೋ ನಾಯಿ ಬೊಗಳ್ತಾವಲ್ಲ ಆನ ಬಂದ್ವ ಏನಾರ ಹಂದಿ ಬಂದ್ವ ಚಿರತೆಗಳು ಬಂದ್ವ ಅಂತ ನಾವು ಬಂದು ನೋಡಿದಾಗ ನಮ್ಗ ಅದ್ರ ವಾಸನೆ ಗೊತ್ತಾಯ್ತದ ಓ ಇಲ್ಲಿ ಆನ ಬತ್ತಿಯವ ಅದಕ್ಕೆ ಈ ನಾಯಿಗಳು ಬುಗುಳ್ತಾವ ಅಂತ ಓಡ್ಸೋದ್ ಹೆಂಗೆ ನೀವು ಓಡ್ಸೋದ್ ಹೆಂಗೆ ಅಂದ್ರ ನಾವು ಅಕ್ಕಪಕ್ಕದವ್ರಿಗೆಲ್ಲ ಹೇಳ್ತೀವಿ ಏನಂತಿ ಅಂದ್ರ ಆನ ವಾಸನೆ ಹೊಡಿತಾದ ಇಲ್ಲಿ ಆನಗಿನ ಬಂದಿರ್ಬೇಕು ಬಂದ್ ನೋಡಿ ನಾಯಿ ಬುಗುಳ್ತಾವ ಅಂತ ನಮ್ಮ ಹಳ್ಳಿಗಳಲ್ಲಿ ಏನಾರು ಒಂಚೂರು ಸೂಕ್ಷ್ಮ ಸಿಕ್ಕರು ಸಾಕು ಎಲ್ಲ ಎದ್ದು ಬಿಡ್ತಾರ ಎದ್ದು ಅಕ್ಕಪಕ್ಕದವ್ರೆಲ್ಲ ಏನಾಯ್ತು ಎತ್ತಾಯ್ತು ಅಂತ ಬಂದು ನೋಡ್ತಾರ ಆದ್ರೆ ಸಿಟಿಗಳಲ್ಲಿ ಹಂಗಿಲ್ಲ ನಾನು ಈ ಸತ್ತು ಬಿದ್ದಿರುವ ನಾವು ಬಂದು ನೋಡಲ್ಲ ತಿರುಗಿ ನಮ್ಮ ಹಳ್ಳಿಗಳಲ್ಲಿ ಯಾರು ಎಲ್ಲಾದ್ರೂ ಒಂದು ಜಗಳ ಆಯ್ತು ಅಂದ್ರೆ ಮನೆಯವರೆಲ್ಲ ಕಿತ್ಕೊ ಓಡೋಗಿರ್ತೀವಿ ಏನೋ ಜಗಳ ಐತಿ ಅದ ಅಂತ ಆಗ ಅಲ್ಲಿ ಜಗಳ ಬಿಡಿಸ್ಬಿಟ್ಟೆ ನಾವು ಬರೋದು ಮನ್ಗ ಹಂಗ ಸಮಾಧಾನ ಮಾಡಿ ಅವರು ಇವ್ರಿಗೆ ಹೊಡೆದ್ರು ನಾವು ಬಿಡ್ಸೋರ್ಗ ಹೊಡೆದ್ರು ಸರಿಯೇ ಚೆನ್ನಾಗಿ ಹೇಳಿದ್ರು ಬಿಡು ಇವರೆಲ್ಲ ಏನು ಅಂದ್ರೆ ಏನು ಹೊಸಿ ಊರವ್ರಿಗೆ ಒಬ್ರಿಗೆ ತೊಂದರೆ ಆಯ್ತದೆ ಅಂತಂದ್ರೆ ಎಲ್ಲರೂ ತೊಂದರೆ ಅದು ಅದು ಏನೇ ಕೆಲಸ ಮಾಡ್ಬೇಕಾದ್ರೆ ಊರೊಟ್ಟಿನ ಕೆಲಸ ಅಂತ ಮಾಡೋದು ಅಲ್ವವ ಹಂಗೆ ಒಬ್ರು ಕಷ್ಟ ಅಂತಂದ್ರೆ ಅವರು ಇರಲಿ ಬಿಡು ಅಂತ ಅನ್ನಂಗಿಲ್ಲ ಎಲ್ಲರೂ ಸೇರ್ಕೋಬೇಕು ಅದು ಕಷ್ಟ ಆಗಲಿ ಸುಖ ಆಗಲಿ ಸಾವಾಗಲಿ ನೋವಾಗಲಿ ಹಂಗೆ ಆನೆ ಬಂದದೆ ಅಂತಂದ್ರೆ ಪಕ್ಕದ ಮನೇಲಿ ಆನೆ ಅದೇ ಅಂತಂದ್ರೆ ಈ ಮನೆ ನೆಮ್ಮದಿಯಿಂದ ಇರಂಗಿಲ್ಲ ಕವ್ವ ಅವ ಎದ್ದೇಳ್ಬೇಕು ಆಯ್ತಾ ಅದನ್ನ ಓಡ್ಸಕೋ ಅಥವಾ ಅದ್ರಿಂದ ಬಚಾವ್ ಆಗಾಕೋ ಏನೋ ಒಂದ್ ವ್ಯವಸ್ಥೆಯ ಮಾಡ್ಕೋಬೇಕು ಎದ್ದೇಳಿಲ್ಲ ಅಂದ್ರೆ ಬೈತೀವಿ ಕಡ್ರಣ ನೀ ಮನೆ ಕನಿದ್ದ ಮಾಡ್ತಿದ್ದೆ ಇಲ್ಲ ನಿಮ್ಮ ಹೊಲಕ್ ಬಂದಾಗ ನಿಮ್ಮ ಮಕ್ಕಳ ಅಟ್ಟಾಡಿಸ್ದಾಗ ಯಾರ್ ಬಂದಾರು ಅನ್ಕೋಬೋದ್ರ ಆಗ ಎಲ್ಲ ಎಚ್ಚೆತ್ಕೋತಾರ ಎಚ್ಚೆತ್ಕೊಂಡು ಎಲ್ಲ ಬಂದು ಓಡಿಸಿ ಅದನ್ನ ಆಗ ಸಮಾಧಾನ ಮಾಡ್ಕೊ ಬರ್ತಾರ ಗಲಾಟಿ ಆದ್ರೂ ಅಷ್ಟೇ ಯಾಕೋ ನಮ್ ಭಾಗ್ಯವ ಮಾತಾಡ್ತಾ ಶಿಸ್ತ ಕುಂತ್ಕೊಂಡ್ಬಿಟ್ಟಾಳ ತಗ ಏನ ಕತೆ ಹೇಳ್ತಾವ್ರ ಕೇಳ್ಕೊಳ್ಳಮು ಅಂದಂಗ ಈಗ ಭಾಗ್ಯವ ಈಗ ನಮ್ಮ ಚಿಕ್ಕಮ್ಮಣ್ಣಕ್ಕ ಹೇಳಿದ್ರು ಯಾವ್ದ ಆನೆ ಬಂತು ಹಿಂಗ್ ನಾವು ನೋಡ್ತೀವಿ ಅಟ್ತೀವಿ ಇದೆಲ್ಲ ಈ ಉನಿಗಿನಿ ನೋಡಿದಯವ ನೀನು ಇರಿ ಜೀವ ಹೇಳವ ನೋಡಿದಾಗ ಏನ್ ಭಯ ಆಯ್ತಾ ಅಥವಾ ಏನು ಬಿಡಲ್ಲ ಬಿಡಿ ನಾವು ಮತ್ತ ನಾವು ಕಾಡಲ್ಲೇ ಹುಟ್ಟಿ ಕಾಡಲ್ಲೇ ಬೆಳೆದಿರೋರು ಅದಕ್ಕೆಲ್ಲ ನಾವ್ ಎದ್ರಕೊಳಕ ಚಂದ್ರಣ್ಣ ಗಂಟ ಭಾಗ್ಯಕ್ಕ ಸುಮ್ ಕೂತಿರ್ನಿಲ್ವಾ ಹಂಗೆ ಒಲಿ ಬಂದಾಗ ಹಂಗೆ ಸುಮ್ಮನೆ ನೋಡ್ತಿರ್ತಾಳೆ ಅನ್ಸುತ್ತೆ ಮೈ ಮೇಲೆ ಆರ್ ಬಿಡಲ್ವೇ ಅಳ್ಳಾಡ್ದಿರ್ತಾನೇವಾ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ರೆ ಅದೇ ಕಾರದು ಯಾರದು ಇಲ್ಲ ಎಂತದೂ ಇಲ್ಲ ಒಂದ್ ಬೆಂಕಿ ಕೊಳ್ಳಿ ಇಟ್ಕೊಂಡು ಇದನ್ನ ಮಾಡುದು ಅಂತಂದ್ರ ಗದ ಕಸ್ಕೊಂಡು ಬೆಂಕಿಗ ಬಟ್ಟ ಕಸ್ಕೊಂಡು ಅದು ಬಿದ್ದು ಕೆಡದು ಓಡ್ತಾ ಇರ್ತ ಹುಲಿ ಒಂದಿಕ್ಕೆ ಅಥವಾ ಚಿರತೆ ಗಿರತೆ ಬಂದ್ರೆ ಅದಕ್ಕೂ ಹಂಗೆ ಮಾಡೋದೇನೋ ಅಟ್ನಿ ಮೇಲೆ ಕಾವಲ್ಗ ಮನಿಗ ಇರ್ತೀವಿ ಅಲ್ಲ ಬತ್ತು ಅಂತಾರ ಒಂದ್ ಪಟಾಕಿ ತೆಗ್ದು ಹೊಡೆದು ಅಂತಂದ್ರ ಕಿತ್ತೆತ್ಕ ಓಡ್ಬೇಕು ಅದು ಚಿಕ್ಕಮ್ಮಣಕ್ಕ ಇದು ಬೇಸ್ಗೆನಲ್ಲಿ ಈ ಆನೆಗಳು ಈ ಹುಲಿ ಈ ಕಾಡಂದಿ ಇವೆಲ್ಲ ಊರೊಳಕ ಬಂದ್ಬಿಡ್ತದಂತಲ್ಲ ನೀರು ಹುಡಿಕೊಂಡು ಬೇಸಿಗೆ ಕಾಲಕ್ಕ ಅಷ್ಟೇನು ಬರಲ್ಲ ಕಣ್ರಣ ಈ ಮಳೆಗಾಲದಲ್ಲೇ ಜಾಸ್ತಿ ಬೆಳೆ ಬೆಳೆದಿರ್ತೀವಿ ಬೆಳೆ ತಿನ್ನಕ್ ಬರೋದು ಒಂದ್ ಬಂದ್ ನೋಡ್ಕೊ ಹೋಯ್ತದ ಕಣ್ಣ ಫಸ್ಟು ಬೆಳೆ ಹಾಕರ ಅಂತ ಆಮೇಲೆ ಬತ್ತವ ಕಣ್ಣ ಒಂದ್ ನಾಲ್ಕೈದ್ನ ಕರ್ಕೊಂಡ್ ಬಂದ್ಬಿಡ್ತಾವ ಹಿಂಡು ಹಂದಿ ಆನ ಎಲ್ಲ ಬಂದ್ಬಿಡ್ತಾವ ಒಂದನ್ನ ಓಡ್ಸಕ್ ಹೋದ್ರೆ ಇನ್ನೊಂದು ಇನ್ನೊ ಚರ್ಕ ಹೋಗಿ ನುಕ್ಕತದ ಇನ್ನೊಂದು ಓಡ್ಸಕ್ ಹೋದ್ರೆ ಇನ್ನೊಂದು ಅಚರ್ಕ್ ನಿಕ್ಕತ್ತದ. ಯಾವ್ಯಾವ್ದು ಅಂತ ಓಡ್ಸವ್ ನಮ್ಮ ಹಂಗೆಲ್ಲ ಆಗಿ ನಮ್ಗ ಬಹಳ ಸಮಸ್ಯೆ. ಅದ್ರಿಂದ ಈಗ ನೀವು ಇಷ್ಟೆಲ್ಲ ಹೇಳಿದ್ರಿ, ಆನೆ ಬಂದ್ರೆ ಹುಲಿ ಬಂದ್ರೆ ನಾವ್ ಹಿಂಗ್ ಓಡಿಸ್ತೀವಿ ಬೆಂಕಿ ಇದಕ್ ಕಟ್ಕೊಂಡು ಎಲ್ಲ ಅಂತ, ನೀವು ಇಷ್ಟೆಲ್ಲ ಮುಂಜಾಗ್ರತೆ ಮಾಡ್ಕೊಂಡ್ರು ಈ ಪೇಪರ್ನಾಗ ಆಗಾಗ ಬತ್ತಿರ್ತದೆ ಹಿಂಗೆ ಈ ಹಾಡಿನಲ್ಲಿ ಊರೊಳಗ್ ಬಂದು ದಾನಿನ್ ತಿಂದಾಕ್ತು ಇಂಥ ಮನುಷ್ಯರನ್ನ ಕೊಂದಾಕ್ತು ಅಂತ, ಅದ್ ಹೆಂಗ್ ನಡೆದವು ಇದು ಅಂತ ಮುಂಜಾಗ್ರತೆ ವಹಿಸ್ಕೊಂಡ್ರು. ಮುಂಜಾಗ್ರತೆ ವಹಿಸ್ಕೊಂಡ್ರು ಕೆಲವು ಟೈಮಲ್ಲಿ ಗೊತ್ತಾಗಲ್ಲ, ಎಲ್ಲಾ ಟೈಮಲ್ಲೂ ಎಚ್ಚರವಾಗಿಯೇ ಇರಕ್ ಆಗಲ್ವಲ್ಲ. ನಾವೆಲ್ಲಾ ಟೈಮಲ್ಲೂ ಎಚ್ಚರವಾಗಿ ಕೂತಿರಕ್ ಅದಣ್ಣ, ನಾವ್ ಒಂದ್ ಸ್ವಲ್ಪ ನಿದ್ದೆ ಮಾಡ್ಬೇಡಣ ಕಣ್ಗ. ಕಾಡಲ್ಲಿ ಆಡ್ ಮೇಯ್ಸಕ್ ಹೋದಾಗ್ಲು ಒಂದೊಂದ್ ಟೈಮಲ್ಲಿ ಹುಲಿ ಹಿಡ್ದು ಬಿಡ್ತಾವ, ಆಡನ್ನ ಹುಲಿ ಹಿಡ್ದು ಬಿಡ್ತಾವ. ಈ ಪಾರಾಷ್ಟ್ರವ್ರನ್ನೇ ಈ ಸಲ ಈ ವರ್ಷ ಹೊಸ ವರ್ಷದಿನೇ ತುಳಿದು ಸಾಯಿಸ್ಬಿಡ್ತು ಕಣ್ರಣ. ಅದ್ ಹೆಂಗ ರಾಜಣ್ಣ ಅಂತಂದ್ರೆ, ಈಗ ನಮ್ಮ ಭಾಗ್ಯ ಒಂದ್ ಒಳ್ಳೆ ಮಾತು ಹೇಳ್ದ, ಅದೇನ್ ಕಾಯ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಇರಕ್ ಆಗ. ಈಗ ನೋಡಪ್ಪ, ಈಗ ಆಕ್ಸಿಡೆಂಟ್ಗಳು ಆಯ್ತದಕ್ಕಪ್ಪ, ನಾವು ಕೇಳ್ತಾ ಇರೋದಿಲ್ವಾ ಏನ್ ದಿನ ಆದದ. ಹಾಗಾಗಿ ಸಾವು ನೋವು ಆಗೋದು ಎಲ್ಲವೂ ಅಪರೂಪಕ್ಕೆ ಒಂದೊಂದ್ಸರಿ ಆಯ್ತದಕ್ಕಪ್ಪ, ಏನು ಮಾಡಕ್ ಆಗೋದಿಲ್ಲ. ಈಗ ಕಾಡು ಪ್ರಾಣಿಗಳು ಹೆಂಗ್ ಬಂದವು ಎಲ್ಲಿ ಬಂದವು ಏನೇನು ಅದೇನು ಫೋನ್ ಮಾಡ್ಬಿಟ್ಟು ಬಂದವ ಅದೇ ಅಲ್ವಾ, ಅದಕ್ಕೆ ಏನು ಮಾಡಕ್ ಆಗೋದಿಲ್ಲ. ಕಾಡಲ್ಲಿ ವಾಸ ಮಾಡಾಗ ಈ ತರದ ಅನಾಹುತ ಎಲ್ಲ ಆಯ್ತಾ ಇರ್ತದ, ಅದನ್ನ ಸಹಿಸ್ಕೊಳ್ಳಬೇಕು, ಇನ್ನೇನು ಮಾಡಕ್ ಆಗೋದಿಲ್ಲ. ಬೆಳೆ ತೆಗಿಬೇಕು ಅಂತಂದ್ರ ನಾವು ಅವಕ್ಕೆಲ್ಲ ಎದುರ್ಕ ಕೂತ್ಕೊಂಡ್ರೆ ನಾವು ಬೆಳೆನೆ ತೆಗಿಯಕ. ಈಗ ಹತ್ತಿ, ರಾಗಿ, ಜೋಳ, ಅದ್ರ ಜೊತೆಗ ನಮ್ ಮನೆ ಬಳಕಾಗ ಟಮಟೊ, ಅಲ್ಸಂದೆ ಇವೆಲ್ಲ ಹಾಕೊಂಡಿರ್ತೀವಿ ಮದ್ಮದ್ಯೆ. ಅಲ್ಸಂದನಂತೂ ಅಂದಿ ಕಂಡುಬಿಟ್ರ ಬಿಡೋದೇ ಇಲ್ಲ ಕಣಕ. ಹಂಗೆ ಅಂದಿ ಕಾಳ್ ಕಾಳನೆ ಎಡ್ಕ ತಿನ್ಕತ್ತದ, ಕಾಯಿ ಬಲಿತ್ ಬತ್ತವಲ್ಲ ಆಗ್ಲೇ ಕಾಯಿನೇ ತಿನ್ಕತ್ತವ. ಅಲ್ಸಂದ ಹಾಕಿದ್ರ ಅಲ್ಸಂದ ಬಿಡೋದೇ ಇಲ್ಲ, ಅದು ಅಲ್ಸಂದ ಕಂಡುಬಿಟ್ರ ಆನ ಅಂದಿ ಅಲ್ಲೇ ನಿಂತಿರ್ತಾವ. ಈಗೇನ್ ಹಾಕಿದಾರಿ ಈ ಹೊಲದಲ್ಲಿ ಜಮೀನಲ್ಲಿ? ಗೇಲ್ ಅಂದ್ರೆ ಗೇಲು ಅಂತಂದ್ರ ಅದು ನಾವು ಮನೆಗ್ ಬಳಸ ಅಂತಿದಲ್ಲ, ಅದು ಮೆಡಿಸನ್ ಮೆಡಿಸನ್ ಹೋಗೋದು. ಅದೇನೋ ಈ ದೇಶಕ್ಕೆಲ್ಲ ತರಸ್ಕೊತಾರಂತೆ ಕವಾದ, ಔಷಧಿ ಮಾಡಕ್ಕೆ. ಅದಕ್ಕೆ ಅದನ್ನ ಬೆಳಿತಾವ್ರೆ ಇವರು, ಅದನ್ನ ಸಣ್ಣದು ಕಾಳು ಕಾಳು ಇದ್ದಿರ್ತದಲ್ಲ ನವಣೆ ನೋಡಿದಾರ, ನವಣೆ ರೀತಿ ನವಣೆ ಒಂದ್ ಸ್ವಲ್ಪ ಬೆಳ್ಳಗದ. ನಿಮ್ ಮೂರು ದಿಕ್ಕಿದೆಲ್ಲ ಹಾಕ್ತಿರಿ ಆಯ್ತಾ, ನಾವು ಹಾಕ್ಬೋದಾ ಈ ಭಾಗದಲ್ಲಿ ಎಲ್ಲರೂ ಗೇಲ್ನ? ಅದ ಎಲ್ಲಾ ಕಡೆನು ಹಾಕ್ಬೋದು, ಒಳ್ಳೆ ಬೆಲೆ ಸಿಗ್ತದೆ, ಒಳ್ಳೆ ಬೆಲೆ ಸಿಗ್ತದ. ಅದ ಆನ ಅಂದಿ ಏನು ತಿನ್ನಲ್ಲ, ಅದಕ್ಕ ಕಣ್ಣ ನಾವು ಈಗ ಆನ ಅಂದಿ ಏನು ತಿನ್ನಲ್ವಲ್ಲ ಅದನ್ನ ಬೆಳ್ಕೊಂಡ್ರ ನಮ್ಗ ಅನ್ನ ಇಲ್ಲ. ಈಗ ಆನಂದಿ ಏನು ತಿನ್ನಲ್ಲ ಅಂತ ಅದನ್ನ ಬೆಳಕ ಎಲ್ಲ ಈಗ ಅದಕ್ಕ ಮೊರೆ ಹೋಗ್ಬಿಟ್ಟವ್ರ, ಏನ ಅದ್ ಬೆಳಿತೀವಿ ನಮ್ಗ ಆನಂದಿ ತಿನ್ನಲ್ಲ ಅಂತ. ಈಗ ಅದನ್ನ ಬೆಳಕ ಕೂತ್ಕೊಂಡ್ರ ನಮ್ ದನಗಳಗ ಉಲ್ಲಿಲ್ಲ, ನಮ್ಗ ಮೇವಿಲ್ಲ ಅನ್ನಂಗ ಆಗದ. ಈಗ ಅದ ಯಾವ ರೀತಿ ಮಾಡ್ಬೇಕು ಅನ್ನೋದೇ ನಮ್ಗ, ಸಾಲ ಸೋಲ ಅಳಿಸೋದ್ ಹೆಂಗಿಯ, ನಮ್ ಮುಂದಿನ ಜೀವನ ಹೆಂಗಿಯ ಅನ್ನೋದೇ ಗೊತ್ತಾಯ್ತೇ ಇಲ್ಲ ನಮ್ಗೆ. ಅಲ್ಲೆಲ್ಲ ಚಿಕ್ಕಮ್ಮಣ್ಣಕ್ಕ ಅದೆಲ್ಲ ಈ ಮಹಿಳಾ ಸ್ವಸಹಾಯ ಸಂಘಗಳೆಲ್ಲ ಇದಾವ ಅಲ್ಲೂ? ಹಾ ಇದಾವ. ಅಲ್ಲೂ ಸಾಲ ಪಾಲ ತಕೊಂಡಿದಾರಿ? ತಕೊಂಡಿವಿ. ಈಗ ಸಾಲ ಕಟ್ಟೋದ್ ಹೆಂಗ್ಯ, ನಾವು ಈಗ ಅಂದಿಯಾನ ಬಂದ್ ಹಿಂಗ್ ತಿನ್ಕೊಂಡೋದ್ರ ನಾವು ಸಾಲ ಕಟ್ಟೋದ್ ಹೆಂಗ್ಯ? ಈಗ ಗೇಲ್ ಹಾಕಿದ್ರ ಅದೇನ ಹೇಳ್ದಂಗ ಹುಲ್ಲು ಮೇವು ನಾ ದನಗಳಗ ಬೇಕು. ಈಗ ಸಾಬರಿ ಸಾಲ ತೀರ್ಸ್ಕೊ ಕೂತ್ಕೊಂಡ್ರ ನಮಗ್ ಮೇವು ಇರಲ್ಲ, ಹಂಗ ಆಗ್ಬಿಟ್ಟದೆ ಈಗ ಜೀವನ. ಈಗ ನಮ್ಗೇನ ಹುಲ್ಲು ಬರ್ತ ಅದ ಅದೇನು ತಿನ್ನಲ್ಲ, ಏನು ಪ್ರಾಣಿಗಳು ತಿನ್ನಲ್ಲ, ನಮಗೂ ಉಪಯೋಗ ಬರಲ್ಲ, ಏನು ಇಲ್ಲ, ಬೇಯಿಸಾಕದ ಅಷ್ಟೇ ಅದನ್ನ, ಅದ ಇನ್ನೇನಕ್ಕೂ ಉಪಯೋಗಕ್ಕೆ ಬರಲ್ಲ. ಹಂಗಾಗಿ ಈಗ ನಮ್ಗ ಮುಖ್ಯವಾದ ಬೆಳೆನೆ ರಾಗಿ, ಜೋಳ, ಹತ್ತಿ ಇವೇ ಮುಖ್ಯವಾದ ಬೆಳೆ ನಮ್ಗ. ಅವು ಬೆಳಿಬೇಕು ಅಂದ್ರ ನಮ್ಮ ಅಡಿಲಿ ಆನಂದಿ ಅವೈಡ್ ಆಗ್ಬೇಕು, ಈಗ ಕಂಟ್ರೋಲ್ ಮಾಡ್ಬೇಕು. ಇಡೀ ಜಮೀನ್ ಪೂರ್ತಿ ಗೇಲ್ ಹಾಕ್ಬಿಟ್ಟಿದಾರ ಈಗ? ಇಲ್ಲ, ರಾಗಿ ಜೋಳ ಬೆಳೆದು ಬೆಳೆದಾದ್ಮೇಲೆ ಗೇಲ್ ಹಾಕಿರೋದು. ರಾಗಿ ಜೋಳ ಎಲ್ಲಾನು ತಕೊಂಡಾಯ್ತು, ತಕೊಂಡಾದ್ಮೇಲೆ ಎರಡನೇ ಬೆಳೆ ಗೇಲ್ ಹಾಕಿರೋದು. ಈಗ ಅದು ಎಷ್ಟು ತಿಂಗಳು ಬೆಳೆ ಅದು? ಅದು ಮೂರು ತಿಂಗಳು. ಓ, ಮೂರು ತಿಂಗಳು. ಮತ್ತೆ ಈಗ ಗೇಲ್ ಎತ್ಕೊಂಡ್ಮೇಲೆ ಮತ್ತೆ ಬೇರೆ ಬೆಳೆ ಹಾಕ್ಬೋದು. ನೀರಾವರಿ ವ್ಯವಸ್ಥೆ ಏನು ಭಾಗ್ಯಕ್ಕ? ನೀರಾವರಿ ಬೋರ್ಗಲ್ ತಗಿಸ್ಕೊಂಡಿವಿ ನಾವು, ಚೆನ್ನಾಗ್ ಬಂದೈತೆ, ಚೆನ್ನಾಗ್ ಬಂದದ ನೀರು. ನಿಮ್ ಜಮೀನಿಗೆ ಈಗ ಭಾಗ್ಯಕ್ಕ ನೀವು ಗೇಲ್ ಹಾಕಿದ್ರಿ ಅಂದ್ರಲ್ಲ, ಈ ಮಾಮೂಲಿ ಬೆಳೆಗಳನ್ನೆಲ್ಲ ಬೆಳೆದ್ ಬಿಟ್ಬಿಟ್ಟು ಗೇಲ್ ಹಾಕಕ್ ನಿಮ್ಗೆ ಯಾರು ಹೇಳ್ಕೊಟ್ರು? ಬೆಳೆತಿದ್ರು ಕಣ್ರಣ್ಣ, ಅದ್ ನೋಡ್ಕೊಂಡು ಹೋಲಿ ಬಿಡವ ಏನೋ ಪಾಪ ಅವ್ರು ಹೊಟ್ಟೆ ಪಾಡಿದೆ ಆಗ್ಲಿ ಅಂತ ಬೆಳ್ಕೊಂಡು ನಾವು ವಸಿಯ ಹೆಂಗ್ ಮಾಡ್ತಾ ಇದೀರಿ ಸಂಘದಲ್ಲಿ? ಇಪ್ಪತ್ತು ರೂಪಾಯಿ ಉಳಿತಾಯ ಮಾಡ್ತಿದ್ವು ಫಸ್ಟ್ ನಲ್ಲಿ, 10 ರೂಪಾಯಿನ ಉಳಿತಾಯ ಮಾಡ್ತಿದ್ವು. ಆಮೇಲೆ ಏನ್ ಮಾಡ್ದು, 10 ರೂಪಾಯಿನ ಉಳಿತಾಯ ಸಾಕಾಗಲ್ಲ ನಮ್ಗ, ಇಪ್ಪತ್ತು ರೂಪಾಯಿ ಮಾಡೋ ಅನ್ಕೊಂಡು ಇಪ್ಪತ್ತು ರೂಪಾಯಿ ಮಾಡ್ದು. ಆಮೇಲೆ 50 ರೂಪಾಯಿ ಇದ್ರ 100 ರೂಪಾಯಿ ಕಟ್ಟವ್ರು 100 ರೂಪಾಯಿ ಹಂಗ ಮಾಡ್ಕೊಂಡು ಸಂಘ ಮಾಡ್ಕೊಂಡಿವಿ. ಈಗ ಮಾತು ಮೊದ್ಲು ಹೇಳ್ತಿದ್ರಲ್ಲ ನಮ್ಮ ಚಿಕ್ಕಮ್ಮಣ್ಣಕ್ಕ, ಆ ಊರೂರಲ್ಲಿ ಬಸವನ್ ಜಾತ್ರೆ ಮಾಡಿದ್ಮಿ ಅಂತ, ಏನೇನೆಲ್ಲ ಮಾಡ್ತಿರವ ಇದು ಬಸವನ್ ಜಾತ್ರೆಯಲ್ಲಿ? ಬಸವನ್ ಜಾತ್ರೆ ಅಂತಂದ್ರ ಬಸಪ್ಪನವ್ರಗ ನಾವೇನು ಕುರಿ ಕೋಳಿ ಅವೇನು ಒಡೆಯಲ್ಲ, ಅವೇನು ಕುಯ್ಯಲ್ಲ. ಅವ್ರಿಗೇನಂದ್ರ ಸತ್ಗ ತರಿಸ್ತೀವಿ, ಬೇರ್ ಬೇರೆ ಊರ್ಗಣಿ ಸತ್ಗಗಳು ಬರ್ತಾವ, ಇಲ್ಲೇ ಕೊಡ್ತೀವಿ ಫಸ್ಟ್ ಹೋಗಿ ಆ ಊರ್ ಯಜಮಾನ್ರಗ. ನಮ್ಮ ಊರಲ್ಲಿ ಹಿಂಗ ಕಾರ್ಯ ಮಾಡ್ತೀವಿ, ನೀವು ಬಂದು ಸತ್ಗ ತಕ ಬರ್ಬೇಕು ಅಂತ ಇಲ್ಲೇ ಕೊಟ್ಬಿಟ್ಟು ಅವ್ರಗ ಎಲ್ಲ ಅಡ್ಕ ಅದಕ್ಕ 10 ರೂಪಾಯಿ ಸೇರಿಸಿ ಇಲ್ಲೇ ಕೊಟ್ಬಿಟ್ಟು ಊರ್ ಯಜಮಾನ್ರಗ ಬಂದ್ಬಿಡೋದು, ನಿಮ್ಮ ಊರ್ ಸತ್ಗನ ನಮ್ಮೂರಿಗೆ ಕಳಿಸ್ಕೊಡಿ ಅಂತ. ಆಗ ಅವರು ಆಯ್ತು ಅಂತ ಒಪ್ಕೋತಾರ. ಹಂಗ ನಮ್ಮ ಆಡಿಗಳ ನಮ್ಮ ಜನರು ಎಲ್ಲೆಲ್ಲಿ ಸತ್ಕಗಳವ ಅಲ್ಲಿಗೆಲ್ಲ ಹೋಗಿ ಇಲ್ಲೇ ಕೊಡ್ತಾರ, ಅವರು ಸತ್ಕಗಳನ್ನ ತತ್ತಾರ. ತಂದು ನಾವು ನಮ್ಮ ಸಂಪ್ರದಾಯಗಳು ಏನವ ಅವನ್ನ ಮಾಡಿ ಊರ್ ತುಂಬ ವಾದ್ಯ ತಮಟ ಅವ್ರನ್ನ ಕರೀಸಿ ಊರ್ ತುಂಬ ಸತ್ಕ ಮೆರವಣಿಗೆ ಮಾಡ್ತೀವಿ. ಬಸಪ್ಪನವ್ರದ್ದು ವಿಗ್ರಹ ಮಡ್ಗಿ ಅದನ್ನ ಊರ್ ತುಂಬ ಮೆರವಣಿಗೆ ಮಾಡಿ ಆಮೇಲೆ ಅಲ್ಲಿಗೆ ಅನ್ನದಾನ ಮಾಡಿ ಊಟಕ್ಕೆ ಬಡಿಸ್ತೀವಿ. ಊರಲ್ಲಿ ಯಜಮಾನ್ರು ಅಂತ ಮಾಡ್ಕೊಂಡಿವಿ, ಆ ಯಜಮಾನ್ರಗ ವಹಿಸಿರ್ತೀವಿ ಎಲ್ಲ ಸೇರ್ಕೊಂಡು ಅವ್ರ ಎಲ್ಲರೂ. ಅದ್ರಲ್ಲಿ ನಮ್ಮ ಮನೆ ಮನೆಗೂ ದುಡ್ಡು ಹಾಕೊಂಡು ದುಡ್ಡು ಇಷ್ಟು ಅಂತ ಹಾಕಿರ್ತೀವಿ. ಒಂದೊಂದ್ಸಾವಿರ ಜಾತ್ರೆ ಮಾಡಿರ್ತೀವಿ. ಆಯ್ತು, ಈಗ ಸತ್ತಿಗೆನ ಬೇರೆ ಬೇರೆ ಊರಿಂದ ತರಿಸ್ತೀರಿ ಕಣ್ರವ್ವ, ಎಷ್ಟ್ ಜನ ಸೇರಿದ್ರಿ ಆ ಕಾಡೊಳಗೆ ಆ ಜಾತ್ರೆಲಿ? ಈಗ ಎಲ್ಲರಿಗೂ ಪಾಂಪ್ಲೇಸ್ ಮಾಡಿಸಿ ಹಂಚಿಸ್ತೀವಿ. ಬೇರೆ ಊರವ್ರು ಬೇರೆಯವ್ರು ಅವ್ರಿಗೂ ಹೇಳ್ತೀವಿ ಇಂತ ಜಾತ್ರೆ ನಮ್ಮ ಇಲ್ಲಿ ಕಾಡಲ್ಲಿ ಜಾತ್ರೆ ಸುತ್ತಮುತ್ತಲ ಊರೆಲ್ಲ ಸೇರ್ಕೊಂಡು. ಅವ್ರು ಯಾರು ಇಷ್ಟ ಇರ್ತಾರ ನಮ್ಮ ದೇವ್ರಿಗೆ ಹೋಗ್ಬೇಕು ಅನ್ನೋರು ಎಲ್ಲ ಬರ್ತಾರ. ಅಂದಾನ ಎಲ್ಲ ಮಾಡಿಸಿರ್ತೀವಿ ನಾವು, ಉರಿ ಎಲ್ಲ ಎತ್ತಿ ದುಡ್ಡು ಹಾಕಿ ಅಂದಾನ ಮಾಡಿಸಿರ್ತೀವಿ. ಬಂದು ದೇವ್ರ ಸೇವೆ ಮಾಡ್ಕೊಂಡು ಆಗ ಅವರು ಅವ್ರ ಮನ್ಗ ಊಟ ಮಾಡ್ಕೊಂಡು ಹೋಯ್ತಾರೆ. ಏನ್ ಊಟ ಮಾಡಿಸ್ತೀರಿ ಅವತ್ತಿನ ದಿನ? ಅನ್ನ ಸಾರು ಪಾಯಸ ಅಷ್ಟೇ, ಬೂಂದಿ ಎಲ್ಲ ಇರ್ತದೆ. ಅವ ಈಗ ನಿಮ್ ಸುತ್ತಮುತ್ತ ಎಷ್ಟ ಅಡಿಗಳಿದ್ದಾವು? ಜಿ ಎಂ ಬಳ್ಳಿ ಅಡಿ, ಮೇಟಿ ಕುಂಬೆ ಅಡಿ, ಬಸವನಗಿರಿ ಅಡಿ, ಮೂರು ಅಡಿ, ಮೂರು ಅಂತ ಇದ್ ಮಾಡ್ಕೊಂಡಿವಿ. ಮೂರು ಅಡಿ ಅದ್ರ ಜೊತೆಗೆ ಸುತ್ತಮುತ್ತ ಅಡಿಗಳ. ಈಗ ಸತ್ಗೆ ತರಿಸ್ತಿರಲ್ಲ ಬಸಪ್ಪನ ಜಾತ್ರೆಗೆ, ಆ ಯಾವ್ಯಾವ ಊರಿಂದ ಸತ್ಗೆ ಬಂದದು? ಅಂಕನಾಥ್ಪುರ ಅಡಿ, ಎನ್ಬೇಗೂರ ಅಡಿ, ಆಮೇಲೆ ಈಗ ಅಡಿಗಳು ಎಲ್ಲೆಲ್ಲವ ಅಡಿಗಳಲ್ಲೆಲ್ಲ ಹೋಗಿ ಇಳ್ಳೆ ಕೊಟ್ಬಿಟ್ಟು ಬತ್ತಾರ ಯಜಮಾನ್ರಗ. ಈಗ ಬಂದಾಗ ಆ ಸತ್ಗಿ ಅವರು ಬರಕಾದ್ರೆ ಬತ್ತೀವಿ ಅಂತ ಒಪ್ಕೋತಾರ. ಇಲ್ಲ ಬೇರೆ ಕಡೆ ಎಲ್ಲಾರು ಹಂಗೆ ದೇವ್ರ ಸೇವೆಗೆ ಏನಾರು ಅವ್ರ ಫಸ್ಟೇ ಇಳ್ಳೆ ಕೊಟ್ಟಿರ್ತಾರಲ್ಲ ಅವ್ರು ಬರಕಾಗಲ್ಲ ಅಂತ ಹೇಳ್ತಾರ. ಸರಿ, ಈಗ ಈಗ ಬಸಪ್ಪನ ಜಾತ್ರೆ ಮಾಡ್ತೀರಿ, ಈ ನಿಮ್ ನಿಮ್ ಕುಲ್ಗಳಲ್ಲಿ ಒಳಗಡೆನೆ ಹಬ್ಬ ಹರಿದಿನ ಮಾಡ್ಕೊಳ್ತಿರಲ್ಲ, ಆಯ್ತಾ, ಏನೇನ್ ಮಾಡ್ತೀರಿ ಅಲ್ಲಿ? ನಮ್ ಕುಲದೇವ್ರ ನಮ್ ಸಂಪ್ರದಾಯ ಬೇರೆ. ಏನ್ ಮಾಡ್ತೀರಿ ಹೇಳಿ? ನಾವು ನಮ್ ಸಂಪ್ರದಾಯ ಅಂದ್ರಕ ಈಗ ಗೌರಿ ಹಬ್ಬ ಬರ್ತದ, ಗೌರಿ ಹಬ್ಬಕ್ಕ ನಾವು ಮನೆಯೆಲ್ಲ ಅಚ್ಚಿಕಟ್ ಮಾಡ್ಬೇಕು, ಸುಣ್ಣ ಬಣ್ಣ ಹೊಡಿಬೇಕು. ಈಗ ಉಗಾದಿ ಬರ್ತಾ ಅದ, ಉಗಾದಿಗ ಹಂಗೆ ಮಾಡ್ಬೇಕು, ಸುಣ್ಣ ಬಣ್ಣ ಹೊಡಿಬೇಕು. ನಮ್ಮ ಸಂಪ್ರದಾಯ ಬೆಟ್ಟಕ್ಕೆ ಹೋಯ್ತೀವಿ, ಹಿರಿಕರು ಸತ್ತಕೆಟ್ಟು ಅವರಲ್ಲ, ಅವ್ರಿಗ ಒಂದು ಹಬ್ಬ ಅಂತ ಮಾಡ್ಬೇಕು. ನಾವು ಎಡ ಇಡ್ಬೇಕು ಅದನ್ನ ಮಾಡ್ಲೇಬೇಕು. ನಾವು ಸಂಕ್ರಾಂತಿ ಗಿಡೋದು ಸತ್ಕೆಟ್ಟು ಅವ್ರಿಗ ಸಂಕ್ರಾಂತಿ ಗಿಡ್ತೀವಿ. ಈ ಉಗಾದಿ ಹಬ್ಬಕ್ಕ ಚಿಕ್ಕದೇವಮ್ಮನ ಬೆಟ್ಟಕ್ಕೆ ಹೋಯ್ತೀವಿ, ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ತೀರ್ಥ ತತ್ತೀವಿ, ತಂದು ಮನೆ ಕೋಳಿ ಮರಿ ಎಲ್ಲ ಹೊಡಿತೀವಿ. ಈಗ ಈ ಉಗಾದಿ ಚಂದ್ರಣಂಗೀಗ ಈ ಬಸಪ್ಪನ ಜಾತ್ರೆ ಅಷ್ಟು ಇಷ್ಟ ಆಗಿಲ್ಲ, ಉಗಾದಿ ಹಬ್ಬ ಬಹಳ ಇಷ್ಟ ಆಯ್ತಾ. ಈಗ ಅಲ್ಲಿ ಕುರಿ ಕೋಳಿ ಹೊಡೆಯದಲ್ವಣ, ಈಗ ತಿನ್ನಂಗೆ ಕುರಿ ಕೋಳಿ ಹೊಡಿತೀರ ನೋಡಪ್ಪ. ಈಗ ರಾಜಣ್ಣ ನಾವು ನಗರಕ್ಕೆ ಹತ್ತಿರದಲ್ಲಿರೋ ಹಳ್ಳಿಲಿ ಇಮಿ, ಆಯ್ತಾ, ಈ ಜನ ಕಾಡ್ ಒಳಗವ್ರೆ ಅಲ್ವಪ್ಪ, ಅವರವ್ರದೇ ಆದಂತ ಅದೇನೋ ಸಂಪ್ರದಾಯ ಆಚರಣೆ ನಂಬಿಕೆ ಇದೆಲ್ಲ ಇರೋದಿಲ್ವಪ್ಪ. ಅದೋಸಿ ತಿಳ್ಕೊಳ್ಳಮು ಅಂತ ಅಷ್ಟೇ, ಇನ್ನೇನು ಇಲ್ಲ. ನೀನು ಏನ್ ಅನ್ಕೊಂಡ್ಬಿಡ್ತೀಯ ಅಂದ್ರೆ ಈ ಜಾತ್ರೆ ಹಬ್ಬ ಹರಿದಿನ ಪಕ್ಷ ಮೇಟಿಕುಪ್ಪಲ್ಲಿ ಇದಾರಿ ನೀವು, ಈಗ ಏನಾರು ಒಂದು ಸಮಸ್ಯೆ ಆಯ್ತು, ಏನಾರು ಬೇಕಾಯ್ತು, ಹಂಗೇನಾರು ಮಾಡಿದ್ರೆ ಎಲ್ಲಿಗೆ ಹತ್ರಕ್ಕೆ ಬರ್ಬೇಕು ನೀವು? ಊರು ಕೋಟೆ, ಕೋಟೆ ಚಿಡಿ ಕೋಟೆಗೆ ಹಿಡಿದೆ ಒಂದು ಕೋಟೆ ಹತ್ರ ಕಯ ಹತ್ರ ಜಾಸ್ತಿ ನಾವು ಜಾಸ್ತಿ ಬಳಸ್ಕೊಳ ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ಗೆ ಜಾಸ್ತಿ ಹೋಗೋದು. ಯಾಕಂತಂದ್ರ ನಮ್ಗ ನಮ್ಮ ಟ್ರೈಬಲ್ ಇದಕ್ಕೂ ನಮ್ಮ ಆಡಿಗೆ ಮಂಗಳವಾರ ಆಂಬುಲೆನ್ಸ್ ಬರ್ತದ, ಆಂಬುಲೆನ್ಸ್ ಬಂದು ಬಂದು ಇದ್ ನಮ್ಗ ಆರೋಗ್ಯ ಸಮಸ್ಯೆ ಏನಾರ ಇತ್ತು ಅಂದ್ರ ಅವ್ರು ಬಂದು ಮಾತ್ರ ಔಷಧಿ ಕೊಡ್ತಾರ. ಈಗ ನಮ್ಮ ಜಾಸ್ತಿ ಒಂದು ಹಾಸ್ಪಿಟಲ್ ರೆಡಿ ಮಾಡ್ತಾವ್ರೆ ಇವಾಗ ನಮ್ಮ ಅಲ್ಲಿಗೆ ಅಲ್ಲಿಗೆ ನಮ್ಮ ಆಡಿಗೆ ಆಸ್ಪತ್ರೆ ಮಾಡ್ತಾರೆ. ಕಮಲಕ್ಕ ಇವ್ರ ಮಾತುಗಳು ಕೇಳಿಸ್ಕೊಂಡ್ಯ ನಿಗಾ ಇಟ್ಟು ನೋಡವ್ವ, ನಮ್ಮ ಗಿರಿಜನರು ಅಥವಾ ನಮ್ಮ ಕಾಡಲ್ಲಿ ವಾಸ ಮಾಡ್ತಾವ್ರೆ ಜನರು ಅಂತಂದ್ರೆ ಅವ್ರಿಗೇನು ಇಂಗ್ಲಿಷ್ ಗೊತ್ತಿಲ್ಲ ಅಂತಲ್ಲ, ಟ್ರೈಬಲ್ ಅನ್ನೋದು ಬಳಸ್ಬಿಟ್ರವ ನಮ್ಮ ಭಾಗ್ಯವ ಅಲ್ವಾ, ಹಂಗ್ ಮಾತಾಡ್ಬೇಕು. ಅಯ್ಯೋ ಕರ್ಕೊಂಡ್ ಬಂದೆ ಇಬ್ರು ಬೋ ಚೆನ್ನಾಗ್ ಮಾತಾಡ್ತಾವ್ರೆ. ಕಮಲಕ್ಕ ಏನ್ ಮಾಡೋಳು ಗೊತ್ತಾ, ಏನಪ್ಪ ಇಲ್ಲಿ ಇವಳು ಸಂಘದ್ದೆಲ್ಲ ಮಾಡ್ತಾಳಲ್ಲ ಹುಡಿಕೊಂಡು ಹೋಗಿ ಕರ್ಕೊಂಡ್ ಬಂದಿರೋದ್ ನೋಡು, ಕಿಲಾಡಿ ಹಣ್ಣು. ಈಗ ಇವ್ರು ಮಾತಾಡ್ತಿರೋದ್ ಕೇಳ್ತು ಅಂತಂದ್ರೆ ಈ ಜಗಲಿಯಿಂದ ಎದ್ದೋಗಕ್ಕೆ ಮನ್ಸಾಯ್ತಿಲ್ಲ ಕಮಲಕ್ಕ, ಕುಂತ್ಕೊಳಕ್ ಆದ್ದವ್ವ ಏನ್ ಏನ್ ಅನ್ಕೊಂಡ್ಬಿಟ್ಟಿದ ನೀನು? ಅಯ್ಯ ನೋಡಪ್ಪ ಕುಂತ್ಕೊಳಕ್ ಆಗಲ್ಲ ನಿಂತ್ಕ ಅಂತ, ನಿಂತ್ಕೊಳಕ್ ಆದ್ರೆ ಮನಿ ಕಾಣ್ಬಿಡ್ತಾನೆ. ಅದಕ್ಕೆ ಅವೆಲ್ಲ ಬುಟ್ಟಾಕು ಕುಂತ್ಕೊಳ್ಳೋದು ನಿಂತ್ಕೊಳ್ಳೋದು ಮನಿ ಕಳೋದು ಇವೆಲ್ಲ ನೋಡಪ್ಪ. ಅದ್ ಯಾಕಯ್ಯ ನೀನು ಹಿಂಗಾಡ್ದ? ಈಗ ಬರ ಮಂಗಳವಾರ ಅಲ್ವಪ್ಪ, ಏನು ಊರಲ್ಲಿ ಹಬ್ಬ ಮಾರಮ್ಮನ ಹಬ್ಬ, ಅದಕ್ಕೆಲ್ಲ ಏನು ನೇರ್ಪ್ ಮಾಡ್ಕೊಳ್ಳೋದು ಬೇಡವ ಹಬ್ಬ ಮಾಡಕ್ಕೆ. ಅದಕ್ಕೆ ಈಗ ಮಾರಮ್ಮನ ಹಬ್ಬ ನಮ್ಮ ಊರಲ್ಲಿ ಮಾಡ್ತೀವಿ ಆಯ್ತಾ. ಅವ್ರು ನಮ್ಮ ಈ ಚಿಕ್ಕಮ್ಮಣ್ಣಕ್ಕ ಮತ್ತೆ ನಮ್ಮ ಭಾಗ್ಯವ್ವ ಇವ್ರ ಊರಲ್ಲೂ ಮಾರಮ್ಮನ ಹಬ್ಬ ಮಾಡ್ದಾರೋ ಏನೋ ಗೊತ್ತಿಲ್ಲ, ನಮ್ಮೂರ್ನಾಗ ಏನ್ ಮಾಡ್ತೀವಿ ಅನ್ನೋದನ್ನ ಹೇಳಮ್ಮ. ಆಮೇಲೆ ಇವ್ರ ಊರ್ನಾಗ ಏನ್ ಮಾಡಿದ್ರು ಅದನ್ನ ಕೇಳಮ್ಮ ಓಸಿ, ಏನ್ ಮಾಡ್ದಾರಿ ನೀವು ಈ ಮಾರಮ್ಮನ ಹಬ್ಬದಲ್ಲಿ? ಮಾರಮ್ಮನ ಹಬ್ಬ ಅಂದ್ರ ಮಾಂಕಾಳಮ್ಮನ ಜಾತ್ರ ಅಂತ ನಡೀತದ ಬಸಪುರದಲ್ಲಿ, ನಮ್ಮೂರಲ್ಲಿ ನಡೆಯಲ್ಲ ಅದು, ಬಸಪುರದಲ್ಲಿ ನಡೀತ. ಅಲ್ಗ ನಮ್ಮ ಮಂದೇವ್ರ ಹಬ್ಬ, ಮಂದೇವ್ರೆ ಅಲ್ಗ ನಾವು ವರ್ಷ ವರ್ಷ ಏನ್ ಮಾಡ್ಬೇಕು ಅದು ಹಳ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ನಮ್ ತಾತ ಮುತ್ತಾತ ಇದ್ದಾಗ ದೇವ್ರ ಕೇಳ್ಕೊಂಡಿತ್ತಂತ ಹಳ್ಳ ಸಿಡಿ ಹಾಕ್ಸ್ಬೇಕು ಅಂತ. ಹಳ್ಳ ಸಿಡಿ ಅಂತಂದ್ರ ಇವ್ರ ಮನ ಅಪ್ಪನ ಮನೆಯದು ಎಡಗಣ್ಣು ಗಡ್ಗ ತುಪ್ಪ ಹೋಗ್ಬೇಕು ಫಸ್ಟ್ನೇ ಪೂಜಾ, ಫಸ್ಟ್ನೇ ಪೂಜಾ. ಆ ನಮ್ಮನೆಯದ ಏನ್ ಮಾಡ್ಬೇಕು ಹಳ್ಳ ಸಿಡಿ ಬಲಿ ಕಲ್ಲದ, ಬಲಿ ಕಲ್ಗ ನಮ್ಮ ಮಾವ ಇವಾಗ್ಲೂ ಅದನ್ನೇ ಮಾಡೋದು. ಮೂರ್ ದಿನ ಊಟ ಬಿಟ್ಬಿಡ್ತಾರ, ಬರೀ ಹಾಲು ಹಣ್ಣು ಅದರಲ್ಲೇ ಇರೋದು, ಅದರಲ್ಲೇ ಇದ್ದು ಚಪ್ಪಲಿ ಹಾಕಂಗಿಲ್ಲ ಕಾಲ್ಗ. ಮೂರ್ ದಿನ ಬೆಳಗ್ಗೆ 4 ಗಂಟೆ ರಾತ್ರಿಗೆ ಅವ್ರನ್ನ ಸ್ನಾನ ಕರ್ಕೊಯ್ತಾರ, ಒಳಗ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗ ಸ್ನಾನ ಮಾಡಿಸ್ಕೊಂಡು ಅಗಸ್ರ ಮಡಿಲಿ ಕರ್ಕೊಂಡ್ ಬರ್ತಾರ, ಬಟ್ಟ ಹಾಸ್ಕೊಂಡು ಅವ್ರನ್ನ ಕರ್ಕೊಂಡ್ ಬರೋದು ಮಡಿ ಮೇಲೆ, ಕರ್ಕ ಬಂದು ಆಗ ಬಲಿ ಕಲ್ಲಿರ್ತದಲ್ಲ ಅಲ್ಲಿಗ ಈ ಹಳ್ಳನ ಹಿಂಗೆ ಎಳೆದು ಆ ಬಲಿ ಕಲ್ ಮೇಲೆ ಮಡಗಿ ಮೂರೇಟು ಉಳಿ ಆಗ ತೋಳ್ಸಿರೋ ಉಳಿ ಒನ್ಕ ತಕ್ಕೊಂಡು ಮೂರೇಟು ಹೊಡಿತಾರ ಇಲ್ಗ ಹಳ್ಳಕ್ಕ ಸೊಂಟಕ್ಕೆ. ಹೊಡೆದಾಗ ಅಲ್ಲಿ ಒಂದ್ ಸ್ವಲ್ಪ ರಕ್ತ ಬರ್ತದ, ಆ ರಕ್ತನ ಅಲ್ಗ ಚುಡಿಸ್ಬೇಕು. ಇವಾಗ್ಲೂ ನಡೀತಾ ಅದು, ಅದ್ ನಡೆದ ಮೇಲೆ ಇಲ್ಲಿ 3 ಗಂಟೆಗ ಮರಿ ನಿಲ್ಲಿಸ್ತಾರ. 3 ಗಂಟೆಗ ನಿಲ್ಲಿಸ್ದಾಗ ಆ ನಾವು ಹಳ್ಳ ಸಿಡಿ ಹಾಕ್ಸಿದ್ರೆ ಮರಿ ಹೋದ್ರದು, ಒಂದ್ ವರ್ಷ ಹಳ್ಳ ಸಿಡಿ ಹಾಕ್ಸ್ನಿಲ್ಲ ಅಂದ್ರ ಆ ಮರಿ ಹೋದ್ರಲ್ಲ. ಆಗ ಅದೇನಾರು ತಪ್ಪಾಯ್ತು ನಾವು ಮುಂದಿನ ವರ್ಷಕ್ಕೆ ಹಾಕ್ಸ್ತೀವಿ ಅಂತ ನಾವು ತಪ್ಪು ಕಟ್ಕೊಂಡಾಗ ಪುನಃ ಮರಿ ಹೋದ್ರತಾವ. ಆ ತರ ಎಲ್ಲ ಸಂಪ್ರದಾಯಗಳು ಈಗಲೂ ನಡ್ಕೊಂಡ್ ಬರ್ತಾವ. ಈಗ ಹಳ್ಳ ಸಿಡಿ ಹಾಕ್ಸ್ಕೊಳ್ಳೋರು ಯಾರ? ನಮ್ಮ ಮಾವ. ಮನಸ್ತಂದವ್ರೆ ಆಗ್ಬೇಕು. ನಾ ಯಾವ ಮನಸ್ತಂದಿಂದ ನಡ್ಕ ಬಂದಿತ್ತು ಅದೇ ಮನಸ್ತಂದವ್ರ ಆಗ್ಬೇಕು, ಬೇರೆಯವರು ಹಾಕ್ಸಂಗಿಲ್ಲ ಅದನ್ನ. ಯಾರು ಮೂರ್ ದಿನದಲ್ಲಿ ಮೊದಲನೇ ದಿನ ಹಂಗ್ ಮಾಡ್ತಾರೆ? ಇಲ್ಲ ಇಲ್ಲ ಇಲ್ಲ, ಅದು ಗುರುವಾರ ಬೀಳ್ತದ, ಅದು ಗುರುವಾರ ಬೀಳದೆ ಗುರುವಾರ ಶುಕ್ರವಾರ ಕಂಟು ನಡೀತ ಮೂರ್ ದಿನ ಜಾತ್ರ. ಆದ್ರ ಬುಧವಾರ ಬೆಳಪೂಜಾ, ಆಗೇನು ಇಲ್ಲ. ಗುರುವಾರ ಗುರುವಾರ ದಿನ ಮಾಡೋದು. ಆಗ ಶುಕ್ರವಾರ ಊರೆಲ್ಲ ಮೆರವಣಿಗೆ ಮಾಡಿಸ್ತಾರ. ಮೆರವಣಿಗೆಲ್ಲಿ ಏನೇನೆಲ್ಲ ಇರ್ತದ? ಮೆರವಣಿಗೆಲಿ ಕುದುರೆ ತರಿಸ್ತಾರ. ಕುದುರೆ ತರಿಸಿ ಕುದುರೆ ಮೇಲೆ ಅಮ್ಮನ್ನ ಕೂರಿಸಿ ಆಗ ಊರ್ನೆಲ್ಲ ಮೆರವಣಿಗೆ ಮಾಡ್ತಾರ. ಕುದುರೆ ಮೇಲೆ ಕೂರಿಸ್ತಾರವ ಮಾಂಕಾಳಮ್ಮನ್ನ? ಕುದುರೆ ಮೇಲೆ ಮಂಟಪ ತರ ಇದ್ ಮಾಡಿ ಮೆರವಣಿಗೆ. ಊರ್ ಊಟನ ಎಲ್ರಿಗೂ ಇಲ್ಲ, ನಿಮ್ ನಿಮ್ ಮನೇಲೆ ಮಾಡ್ತೀವ. ಗುರುವಾರನೆ ಊಟ ಅದ, ಗುರುವಾರ ಊಟ ಎಲ್ಲ ಜಾತ್ರೆ ಗೀತ್ರ ಎಲ್ಲ ಚೆನ್ನಾಗ್ ನಡೀತ. ಊಟ ಗೀಟ ಎಲ್ಲ ನಡೀತಾರ. ಮರಿ ಊಟ ಹಾಕಲ್ಲ ಮನ್ ಮನಲ್ಲಿ ಮರಿ ಊಟ ಅಲ್ಲಿ ಇಲ್ಲ, ಅಲ್ಲೇ ಮರಿ ಕಡಿತಾರ. ಕಡದ್ರುವ ಅವತ್ ರಾತ್ರ ಹೊತ್ತು ಮನೇಲಿ ಮಾಡ್ತಾರ, ಮನ್ಗಣಲ್ಲಿ ಅವ್ರು ಕರೆದು ಮಾಡ್ತಾರ. ಮರಿ ಬಿಟ್ಟಿದ್ರೆ ಮರಿ ತಕೊಂಡು ಹೋಗಿ ಒಪ್ಪಿಸ್ತೀವಿ, ಇಲ್ಲ ಅಂದ್ರೆ ಕೋಳಿ ಒಪ್ಪಿಸ್ತೀವಿ. ಅದನ್ನ ಮನೆಗೆ ತಕೊಂಡು ಹೋಗಿ ಇಲ್ಲಿ ಮನೇಲಿ ಮಾಡಿ ಮನೇಲಿ ಮಾಡಿ ನೆಂಟರು ಹೆಸರನ್ನೆಲ್ಲ ಕರೆದು ಊಟಕ್ಕೆ. ಈಗ ನಮ್ಮ ಚಿಕ್ಕಮ್ಮಣ್ಣಕ್ಕ ಮಾತಾಡ್ತಾ ಇದ್ದೀನಿ, ನಿಮ್ಮ ಮನೆಯಿಂದ ಏನೋ ತಕೊಂಡು ಹೋಗ್ಬೇಕಂತಲ್ಲ ಮಾಂಕಾಳಮ್ಮನ ಜಾತ್ರೆ. ಅಪ್ಪನ ಮನೆ ಅದು ಎಡ್ಗ ಹಣ್ಣು ಗಡ್ಗ ತುಪ್ಪ ಅಂತ. ಅದೇನ್ ಹೇಳವ ಅಂದ್ರೆ ಹೊಸ ಕುಕ್ಕ ಎಣಿಬೇಕು, ಅದ್ ನಮ್ ಸಂಪ್ರದಾಯ. ಬಿದ್ರದು ಬಿದ್ರದೇ ಆಗ್ಬೇಕು, ಆ ಹೊಸ್ದಾಗೆ ಎಣದು ಅದನ್ನ ಹಿಂದಿನ ದಿನ ಎಂಟು ದಿನ ಅಂತ ಮನೆ ಹಚ್ಚಿಕಟ್ಟಾಗ್ಬೇಕು. ಎಲ್ಲ ಪ್ರತಿಯೊಂದು ಸುಣ್ಣ ಬಣ್ಣ ತುಂಬಿ ಬಟ್ಟೆ ಒಗೆದು ಎಲ್ಲ ಪ್ರತಿಯೊಂದು ಮಾಡಿ ಆ ಜಾತ್ರಾ ದಿನಕ್ಕ ಎಡ್ಗ ಹಣ್ಣು ಅಂತಂದ್ರ ಎಡ್ಗ ತುಂಬ ಹಣ್ಣು ತುಂಬಬೇಕು. ಅಲ್ಲಿ ಬಿದ್ರಲ್ಲಿ ಹಣ್ದಿರ್ತಾರಲ್ಲ ಕುಕ್ಕೆ, ಅದ್ರ ತುಂಬ ಹಣ್ಣು ತುಂಬಿ ಗಡ್ಗ ತುಪ್ಪ ಗಡ್ಗ ಅಲ್ಲಿ ತುಪ್ಪ ತುಂಬಬೇಕು. ಅಂದ್ರ ನಾವು ಹಸಿನ ತುಪ್ಪ ನಮ್ಮ ಮನೇಲೆ ಮಾಡಿರ್ತೀವಿ ಅಲ್ಲ, ಅದನ್ನ ಅದನ್ನ ಹಾಕಿ ಅದ್ರೊಳ ಒಳಗಡೆ ಆಮೇಲೆ ಅರಿಶಿನ ಕುಂಕುಮ ಗಂಧದ ಕಡ್ಡಿ ಇವೆಲ್ಲ ತಕ್ಕೊಂಡು ಕಾಲ್ ನಡ್ಗಲ್ಲೇ ಹೋಗ್ಬೇಕು. ಅದ್ ಎಷ್ಟೇ ದೂರ ಇದ್ರು ಜೀಪಲ್ಲೂ ಹೋಗಂಗಿಲ್ಲ, ಅಲ್ಲಿವರೆಗೂ ನಡ್ಕೊಂಡು ಹೊತ್ಕೋಬೇಕು. ಅವ್ರೇ ಅವ್ರ ಮನಸ್ತಂದೇವ್ರಿ ಆಗ್ಬೇಕು. ಮೈಸೂರು ಅರಮನೆಯಿಂದ ಪೂಜೆ ಪೂಜಾ ಬರ್ತದ, ಪ್ರಶ್ನೆ ಪೂಜಾ ಇಲ್ಲ ಆದ್ಮೇಲ ಮೈಸೂರು ಅರಮನೆಯಿಂದ ಒಂದ್ ಪೂಜಾ ಬರ್ತದ. ಪ್ರಶ್ನೆ ಪೂಜೆ ನಮ್ಮ ಅಪ್ಪನ ಮನೆ ಪೂಜೆನೆ. ಈಗ ತಕೊಂಡು ಇದು ನಡ್ಕೊಂಡ್ ನಡ್ಕೊಂಡ್ ಹೋಯ್ತಿರ್ಲಿ, ಎಲ್ಲಿಗೆ ತಗೊಂಡು ಹೋಯ್ತಿರಿ? ಅದ ದೇವಸ್ಥಾನ. ಅಲ್ಲಿ ಹೋಗ್ಬಿಟ್ಟು ಯಾರ ಹತ್ರ ಕೊಟ್ಟಾರಿ ಅಥವಾ ದೇವಸ್ಥಾನಗಳಿಗೆ ಇಟ್ಬಿಡೋದ? ಇಲ್ಲ, ಪೂಜಾರಪ್ಪನವ್ರು ಇದನ್ನ ಹೋದ ತಕ್ಷಣ ಅವ್ರ ಪೂಜಾ ಮಾಡ್ಬೇಕು ಅದನ್ನ, ಆಮೇಲೆ ಊರ್ ಪೂಜೆ ಮಾಡೋದು. ಇದ್ ಮೊದ್ಲನೇ ಪೂಜೆ ಮಾಡ್ಕೊಟ್ಮೇಲ ಆಮೇಲೆ ಊರ್ ಪೂಜೆ. ಅಪ್ಪನ ಮನೆ ಪೂಜೆ ಫಸ್ಟ್ ಪೂಜೆ. ತುಪ್ಪನ ಏನ್ ಮಾಡಿ ಅಭಿಷೇಕ ಮಾಡಿರೋ? ಅಭಿಷೇಕ ಮಾಡಿ ಬೆಲ್ದನ್ನ ಎಲ್ಲ ಮಾಡಿ ತಾಯಿಗ ಎಡ ಮಡಗಿ ಆಮೇಲೆ ಈಗ ಜಾತ್ರೆ ನಡೀತ ಕಣ್ಣ. ಇನ್ನು ನಡೆದಿಲ್ಲ, ಅದು ಉಗಾದಿ ಅದ ಎಂಟು ದಿನಕ ಆಗ ಬಂದ್ರಣ ನೋಡರಿ. ನೀನು ಹೇಳ್ತಿದ್ದಂಗಿಯೇ ಬಾ ಅಂತ ಕರಿಬೇಕಾ? ನಾವು ಗೆಜ್ಜ ಕಟ್ಕೊಂಡಿ ಆಯ್ತಾ? ಅದೇನ್ ಬಾಗಿ ಅಂತೇನು ಕರಿಯಂಗಿಲ್ಲ, ಗೆಜ್ಜ ಕಟ್ಕೊಂಡಿಮಿ ಗೆಜ್ಜ ಹಾಕ್ತಾ ಇರದ ನಡ್ಕೊಂಡು ಬಂದ್ರು ಸರಿ. ಏನದೇವ ನೀ ಏನ್ ಗೆಜ್ಜ ಕಟ್ಕೋಬೇಡ. ಏನ್ ಬೇಡ ಬಿಡು, ಕಾಲ್ ಚೈನ ಕಟ್ಕೊಂಡ ಮೇಲೆ ನಾನೇ ಗೆಜ್ಜೆ ಕಟ್ಕೊಂಡೆ ಅಂದ್ಕೊಂಡ್ ಬರ್ತಾ ಇದ್ದೆ ಅಂತ ಗೆಜ್ಜೆ ಹಾಕಂ ಹೋಗಮ್ಮ. ಅದಕ್ಕೇನಂತ ಈಗ ನಮ್ಮೂರು ಮಾರಮ್ಮ ಅದೇ ಅಷ್ಟೊಂದು ತುಟ ತುಟ ತುಟ ಅಂತ ಕರೆಯ ಗಂಟ ಮರ್ತ್ಬಿಟ್ಟಿ ಬಿಡವ. ಏನು ಮರವು ಏನು ಮನ್ಸಂಗ್ ಬರದೆ ಮರಕ್ ಬಂದದ ಮರವು ಅಲ್ವಾವ? ಅದಕ್ಕೆ ಈಗ ನಮ್ಮೂರಲ್ವ ಮಾರಮ್ಮನ ಜಾತ್ರೆ ಮಾಡ್ತೀವಿ, ನಿಮ್ಮೂರಂಗ್ ಮಾಡೋದಿಲ್ಲ. ನಾವೇನೋ ಒಂದಷ್ಟು ಕಡಿಮೆ ಜನ ಇಮಿ, ಅದಕ್ಕೆ ಈ ಮರಿ ಊಟ ಗಿರಿ ಊಟ ಇಲ್ಲಕವ್ವ. ಸೀ ಊಟ ಆಯ್ತಾ? ನಮ್ಮೂರ್ ಮಾರಮ್ಮ ಸೀ ಊಟ, ಅದಕ್ಕೆ ಯಾರ ಬಂದಂಗ ಆಯ್ತು, ಯಾರ ಕೆಮ್ತ ಹೋಯ್ತವ್ರೆ, ಇದ್ಯಾ ನಮ್ ಕಾರಣೇನೋ ಓದ ಬಿಡೋತಾಗ ಏನ್ ಮಾತಾಡ್ತಿದ್ರು ಇವ್ರೆಲ್ಲ ಸೇರ್ಕೊಂಡು ಅಂತ. ಅದ್ಯಾಕಪ್ಪ ಸಂಕೋಚ ಅಲ್ವಪ್ಪ, ನಾವೇ ನಿಮ್ ಊರ್ಗ್ ಬಂದು ಸಂಕೋಚ ಇಲ್ದೆ ಮಾತಾಡ್ತೀವಿ ಎಲ್ರಣ. ಅಯ್ಯೋ ಬಿಡವ, ಇಲ್ಲಿ ಒಂದೊಂದ್ ತರದ ಜನ ಅವ್ರೆ ಹೋಲಿ, ಊರು ಒಂದ್ ಮ್ಯಾಕ ಒಂದೇ ತರ ಇದ್ದಾರ. ಅದಕ್ಕೆ ಬಿಡು ಈಗ ಓದ್ತಾಯ್ತು ಕವ. ಈಗ ಹೊಸಿ ಏನಾರು ಹೊಟ್ಟೆಗೆ ಹೊಸಿ ನೋಡ್ಕೊಳ್ಳಮು, ಹೆಂಗಿದ್ರು ನೆಂಟ್ರನ್ನ ಕರ್ಕೊಂಡ್ ಬಂದಿದ್ದಾಯಿ. ಇವ್ರ ಮಾತುಗಳು ಕೇಳ್ಬಿಟ್ರೆ ನೋಡವ್ವ, ನಮ್ಮ ಈ ಭಾರತ ಏನೇನೆಲ್ಲ ಸಂಸ್ಕೃತಿ, ಏನೇನೆಲ್ಲ ಆಚರಣೆ ನಂಬಿಕ ಅದೇ ಅಲ್ವಾ. ಅದಕ್ಕೆ ಒಂದೊಂದು ಊರಿಗೂ ಒಂದೊಂದು ಇತಿಹಾಸ. ಅದಕ್ಕೆ ಇವತ್ತು ಇಷ್ಟು ಹೇಳಾರೆ. ಇನ್ನೊಂದು ಮುಂದಿನ ವಾರಕ್ಕೆ ಇನ್ಯಾರು ಸಿಕ್ಕರೆ ಕರ್ಕೊಂಬಂದು ಅವರು ಇತಿಹಾಸ ಹೇಳ್ಸಂಗ್ ಬಿಡು ಬಿಡು. ನಾವು ಊರಿಗೆ ಹೋಯ್ತೀವಲ್ಲ ಹೋದಾಗ ಎಲ್ಲ ಊರ್ನವ್ರನ್ನೇ ಭೇಟಿ ಮಾಡಿಸ್ಕೊಡ್ತೀವಿ ಬಿಡಿ, ಪರಿಚಯ ಮಾಡಿಸಿ. ಆಯ್ತು ಆಯ್ತು ಕವ್ವ, ನಮಗೂ ಗೊತ್ತಾಯ್ತದ ದೂರ ದೂರ್ಗ ಹೋಗ್ಬೇಕು. ನೀವು ಉಳ್ಕೊಳ್ಳೋರು, ಅವರು ಹೊರಗಡೆ ಹೋಗವ್ರು, ಇಲ್ಲಿ ಈಗ ಹಬ್ಬ ಮುಗಿಸ್ಕೊಂಡು ಹೋಗವ್ರಂತೆ. ಹಬ್ಬ ಮುಗಿಯ ಗಂಟು ಕಳಿಸಲ್ ನಮ್ನ. ಅಯ್ಯೋ ಅವ ತಾಪಾಳವ ಹಾಕು, ಎದ್ಗೆದ್ ಹೊಟ್ಟದಾರು. ನಾವ್ ಮುನ್ನಬ್ಬ ಇಸ್ಕೋ, ಅವ್ರ ಮನೆಯವ್ರದ ಫೋನ್ ಮಾಡಿ ಹೇಳ್ಬಿಡು ಹಬ್ಬ ಮುಗಿದ್ಮೇಲೆ ಕಳಿಸ್ತೀವಿ ಅಂತ. ನೀವೇ ಮಾತಾಡ್ಬೇಕು ಈಗ. ಕಮಲಕ್ಕ ಕರ್ಕೊಂಡ್ ಬರಾಗ ಬಸ್ ಹತ್ತಿಸ್ಕೊಟ್ಟವನು ಚಿಕ್ಕಮ್ಮಣ್ಣಕ್ಕನ ಯಜಮಾನ್ರಿ ಅಲ್ವಾ. ಎಲ್ಲಿದ್ದ ಹೋಗವ ಹೊಸಿ, ಗಂಟ್ಲು ಒಣಗೋಗದ, ಮಿಣ್ಕಣ್ಣ ಪಾನಕ ಮಾಡ್ಕೊಂಬಿಡು, ಆಮೇಲೆ ಉಣ್ಕೊಂಡು ಹೋಗವ್ರಂತ. ಆಯ್ತು ನಡಿಯವ, ಆಮೇಲೆ ಅತ್ತಗಿ ತಗೊಂಡ ಮರ ತಕ ಬರ್ಬೇಕು ಬಿಡಪ್ಪ, ಕಾಲು ಅಲ್ಗಲ್ಲಕನ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಹೆಗ್ಗಡದೇವನಕೋಟೆ ತಾಲೂಕು ಬಸವನಗಿರಿ ಹಾಡಿ ಗ್ರಾಮದ ಗಿರಿಜನ ಮಹಿಳೆಯರಾದ ಚಿಕ್ಕಮ್ಮಣ್ಣಿ ಮತ್ತು ಭಾಗ್ಯಮ್ಮ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಮಾರ್ಚ್ 12 ಭಾನುವಾರ ಸಂಜೆ 6:50 ಕೃಷಿರಂಗದಲ್ಲಿ ಹೂವಿನ ಬೇಸಾಯದೊಂದಿಗೆ ಕಟ್ಟಿಕೊಂಡ ಬದುಕು, ಈ ಕುರಿತು ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಹೋಬಳಿ ಚಂದೇಗೌಡನ ಕೊಪ್ಪಲಿನ ಕೃಷಿಕ ಪಿ ರಾಮೇಗೌಡ ಅವರೊಂದಿಗೆ ಸಂದರ್ಶನವಿದೆ. ಸ್ವಾಮಿ 10 ಗುಂಟೆಗೆ ಹೆಚ್ಚು ಕಮ್ಮಿ 300-320 ಗಿಡ ನೆಡ್ಬೋದು. ಈಗ ನಿಮ್ಗೆ 17 ಕ್ವಿಂಟಲ್ ಎಷ್ಟು ಇದೆ? 17 ಕ್ವಿಂಟಲ್ 380 ಗಿಡ ಇದೆ. ಆಮೇಲೆ ಒಂದು ಮಾರ್ಗ ಅಂತರದಲ್ಲಿ ನೆಡಬೇಕು, ಭೂಮಿ ಅದ ಮಾಡ್ಕೋಬೇಕು, ಮಾರು ಅಂತರದಲ್ಲಿ ನೆಡಬೇಕು. 5 ಅಡಿ ಬೇಕೇ ಬೇಕು, 5 ಅಡಿ ಬೇಕೇ ಬೇಕು. ಆಮೇಲೆ ಈಗೇನು ಕಸಿ ಸಸಿಗಳು ಸಿಗ್ತವೆ, ಈಗ ಒಂದು 3 ವರ್ಷದಿಂದ ಆಗ ಹಂಗಿರ್ಲಿಲ್ಲ, ಈ ನಮ್ ತೋಟದಲ್ಲೂ ಸಸಿ ಬರ್ತವೆ. ಮಾರ್ಚ್ 13 ಸೋಮವಾರ ಸಮಗ್ರ ಕೃಷಿಯ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಹುಣಸೂರು ತಾಲೂಕು ಗಾವಡಗೆರೆ ಹೋಬಳಿ ಹಿರಿಕ್ಯಾತನಹಳ್ಳಿಯ ಕೃಷಿಕ ಎಚ್.ಎನ್. ಶಿವಪ್ಪ. ಮೊದಲನೇ ಸ್ಟಾರ್ಟಿಂಗ್ ನಾಡ್ ಬಂದಾಗ ತಂಬಾಕು ಬೆಳೆ ಸರ್, ಪೂರ್ತಿ 10 ಎಕರೆಗೂ ತಂಬಾಕು ಮಾಡ್ತಿದ್ದೆ. ಅದರಲ್ಲಿ ನಾನು ತಮ್ಮದೇ ಮಾಡಿದ ತೋಟನೇ ಸ್ವಲ್ಪ 1 ಎಕರೆ ಇತ್ತು, ಅದರಲ್ಲಿ ಕೆಳಗಡಿಕೆ 1-2 ಎಕರೆ ತಗೊಂಡು ಅಡಿಕೆ ತೋಟ ಮಾಡಿದ್ದೀನಿ ನಾನು. ಇನ್ನು ಬಾಕಿದೆಲ್ಲ ತಂಬಾಕು ಮಾಡ್ತಾ ಇದ್ದೆ ಸರ್. ತಂಬಾಕು ಬೆಳೆದ ಮೇಲೆ ರಾಗಿನೋ ಏನೋ ಮಾಡ್ತಾ ಇದ್ದೆ, ಆರಂಗಿ ಚಾನಲ್ ಬಂದ ಮೇಲೆ ಭತ್ತನೂ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನಿಮಗೆ ಆರಂಗಿ ಇರಲಿಲ್ಲ ಸರ್. ಮಾರ್ಚ್ 14 ಮಂಗಳವಾರ ಇತ್ತೀಚೆಗೆ ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಆಯೋಜಿಸಲಾಗಿದ್ದ ನೈಸರ್ಗಿಕ ಹಾಗೂ ಸಾವಯವ ಕೃಷಿ ಕುರಿತ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಡಾ ದಯಾಮಣಿ ಕೆಜೆ ಅವರು ನೀಡಿದ ಉಪನ್ಯಾಸದ ಧ್ವನಿ ಮುದ್ರಣ. ಮೇಂಟೆನೆನ್ಸ್ ಆಫ್ ಸಿಂಬಯಾಟಿಕ್ ರಿಲೇಶನ್ಶಿಪ್, ಒಂದು ಒಳ್ಳೆ ಸಂಬಂಧನ ಮಣ್ಣಿನಲ್ಲಿ ಬೆಳವಣಿಗೆ ಮಾಡುತ್ತೆ. ಅದರ ಜೊತೆಗೆ ಬೇರೆ ತರದ ಎಷ್ಟೊಂದು ತರದ ಸೂಕ್ಷ್ಮಾಣುಜೀವಿಗಳು ಇರ್ತವೆ, ಸಾರಜನಕ ಸ್ಥಿರೀಕರಣ ಮಾಡೋದು, ಫಾಸ್ಫರಸ್ನ ಸಾಲ್ಬಿಲೈಸ್ ಮಾಡೋದು, ಪೊಟ್ಯಾಷಿಯಂನ ಮೊಬಿಲೈಸ್ ಮಾಡುವಂಥದ್ದು, ಅದಾದಮೇಲೆ ಈಗ ಎಷ್ಟೊಂದು ವೇಸ್ಟ್ ಎಲ್ಲ ಇರುತ್ತಲ್ಲ ಭೂಮಿಲಿ ಅದನ್ನ ಕಳಿಸೋವಂಥದ್ದು, ಕೊಳೆಯುವಿಕೆಗೆ ಹೆಲ್ಪ್ ಮಾಡುವಂಥದ್ದು, ಆ ಥರದ್ದೆಲ್ಲನೂ ಹೆಚ್ಚಿಗೆ ಮಾಡುತ್ತೆ ಈ ಒಂದು ಅಂಶದಿಂದ. ಅದಾದ್ಮೇಲೆ ಇಳುವರಿನ ಜಾಸ್ತಿ ಮಾಡುವಂಥದ್ದು ಎನ್ಹಾನ್ಸ್ಡ್ ಕ್ರಾಪ್ ಪ್ರೊಡಕ್ಷನ್. ಮಾರ್ಚ್ 15 ಬುಧವಾರ ಭತ್ತದ ನಾಟಿಯಲ್ಲಿ ಡ್ರಮ್ ಸೀಡರ್ ಹಾಗೂ ಚೆಲ್ಲು ಬಿತ್ತನೆ ಬಗ್ಗೆ ಮಾತನಾಡುತ್ತಾರೆ ನಂಜನಗೂಡು ತಾಲೂಕು ಉಪ್ಪನಹಳ್ಳಿಯ ಕೃಷಿಕ ಎಸ್ ಶಿವಲಿಂಗ. ಸರ್, ಬಿತ್ತನೆಗಿಂತ ಮುಂಚೆ ಭೂಮಿನ ಎಲ್ಲ ಪಾತಿಗಳು ಕೂಡ ನಾವು ಸಿದ್ಧ ಮಾಡ್ಕೊಂತಿರ್ಬೇಕು. ಬಿತ್ತನೆ ಮಾಡುವ ಒಂದು 2 ದಿನ ಮುಂಚೆ ಭತ್ತ ನೆನೆ ಹಾಕಿ ಮೊಳೆ ಕಟ್ಟಬೇಕು. ಮೊಳೆ ಕಟ್ಟೋ ಸಂದರ್ಭದಲ್ಲಿ ಡ್ರಮ್ ಸೀಡ್ ಪದ್ಧತಿ ಅಂದರೆ ಸ್ವಲ್ಪ ಮರಳು ಮಿಶ್ರಿತ ಭೂಮಿ ಆದರೆ ಭಾಳ ಸೂಕ್ತ. ಕೆಸರು ಮಿಶ್ರಿತ ಭೂಮಿ ಆಗ್ಬಿಟ್ಟು ಏನಂತಂದರೆ ಆ ಡ್ರಮ್ಮು ನಾವು ಎಳೆಯ ಸಂದರ್ಭದಲ್ಲಿ ಭತ್ತ ನಾಟಕ ಹೋದರೆ ಮೊಳಕೆ ಉಲ್ಟಾದರೆ ಪೇಲಾಗ ಸಂದರ್ಭ ಕೂಡ ಇರ್ತಿದೆ. ಆರಡಿಗೆ ಒಂದು ಓಲಿರುತ್ತೆ, ತೋತಿರುತ್ತೆ ಅದರಲ್ಲಿ ಭತ್ತ ಕೆಳಗಡೆ ಬೀಳೋದಕ್ಕೆ. ಆರಡಿ ಒಂದು ಭತ್ತ ಬಿದ್ದ ಸಂದರ್ಭದಲ್ಲಿ ಬೀಜ ಚೆನ್ನಾಗಿ ಬರುತ್ತೆ, ಕಳೆ ಕೀಳಕ್ಕೆ ಭಾಳ ಈಸಿ ಆಗುತ್ತೆ. ಮಾರ್ಚ್ 16 ಗುರುವಾರ ಹೂವಿನ ಕೃಷಿ ಹಾಗೂ ಹೈನುಗಾರಿಕೆ ಕುರಿತು ಹುಣಸೂರು ತಾಲೂಕು ಗಾವಡಗೆರೆ ಹೋಬಳಿ ಸಿಂಗನಹಳ್ಳಿಯ ಕೃಷಿಕ ಎಸ್ಎಂ ಸುರೇಶ್ ಅವರೊಡನೆ ಸಂದರ್ಶನ. ಈಗ ಹಸು ಕಸ ಗಿಸ ಮಿಕ್ಕಂಡದ್ದು ಅದನ್ನು ಹಾಕ್ತೀವಿ.